ಗಮಲಾಬಾಯಿ ರಾಥೋಡ್ ಹಾಗೂ ಸಂಗಡದಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ ಆಕಾಶವಾಣಿ ಕಾರವಾರ. ಸಮಯ 7 ಗಂಟೆಯಾಗಲಿವೆ. ಇನ್ನು ಮುಂದೆ ದುಬೈಯಲ್ಲಿ ನಡೆಯುತ್ತಿರುವ ಏಷ್ಯಾ ಕಪ್ 2022 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಶ್ರೀಲಂಕಾ ಮತ್ತು ಪಾಕಿಸ್ತಾನ ತಂಡಗಳ ನಡುವಿನ ಪಂದ್ಯದ ವೀಕ್ಷಕ ವಿವರಣೆಯನ್ನು 7 ಗಂಟೆಯಿಂದ 7:35 7:45 ರಿಂದ 8:30 ನಿಮಿಷದವರೆಗೆ 9 ಗಂಟೆಯಿಂದ ಆಟದ ಮುಕ್ತಾಯದವರೆಗೂ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. कार्यक्रम की प्रतीक्षा कीजिए. ये आकाशवाणी है. दुबई इंटरनेशनल क्रिकेट स्टेडियम में पाकिस्तान और श्रीलंका के बीच खेले जाने वाले पुरुषों के एशिया कप 2020 2022 के फाइनल मैच का आंखों देखा